ಆಕಾಶವಾಣಿ ಮಡಿಕೇರಿ. ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಒಂದು ನೇರ ಸಂವಾದದ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿ ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು, ಹಾಗೆ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಬೇರೆ ರೈತರ ಒಂದು ಕೃಷಿ ಜ್ಞಾನವನ್ನು ಕೂಡ ಹೆಚ್ಚೋದಕ್ಕೆ ತಾವು ಕಾರಣಕರ್ತರಾಗ್ಬೋದು ಅಂತ ನಾವು ಹೇಳೋಣ. ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮುಂಗಾರಂತೂ ಬಹಳ ಆಶಾದಾಯಕವಾಗಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಹೌದು, ಸಾಕಷ್ಟು ಮಳೆ ಬಂದಿದೆ ಅಂತ ಹೇಳ್ಬೋದು. ಒಂದು ಇದು ನೋಡಿದರೆ ಮಡಿಕೇರಿ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿವರೆಗೇ 1500 mm ಮಳೆಯಾಗಿದೆ ಅಂತ ಒಂದು ದಾಖಲಾಗಿದೆ. ಹೌದು, ಅದನ್ನು ನೋಡಿದರೆ ಇಡೀ ಒಂದು ಸರಾಸರಿ ಅರ್ಧ ಭಾಗದಷ್ಟು ಮಳೆ ಆದಂಗೆ ಆಗಿಬಿಟ್ಟಿದೆ ಈಗ. ಹೌದು, ಅಷ್ಟರ ಮಟ್ಟಿಗೆ ಮೇ ತಿಂಗಳಲ್ಲೂ ಮಳೆ ಆಯಿತು, ಈಗ ಜೂನ್ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಈಗ ಎಲ್ಲ ಒಂದು ಕೃಷಿ ಪರಿಕರಗಳನ್ನು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ವಿಶೇಷವಾಗಿ ಭತ್ತದ ಬೆಳೆಯ ಬಿತ್ತನೆ ಬೀಜವನ್ನು ದಾಸ್ತಾನು ಮಾಡಿದ್ದಾರೆ. ಮುಖ್ಯವಾಗಿ ಈಗ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇಂಟಾನು, ತುಂಗ, ಅಥಿರ ಇಂಥ ಒಂದು ಭತ್ತದ ತಳಿಗಳನ್ನು ದಾಸ್ತಾನು ಮಾಡಲಾಗಿದೆ. ರಿಯಾಯಿತಿ ದರದಲ್ಲಿ ಇವುಗಳನ್ನು ರೈತರಿಗೆ ಒದಗಿಸಲಾಗುತ್ತೆ. ಮುಖ್ಯವಾಗಿ ರೈತ ಬಾಂಧವರು ಆಧಾರ್ ಕಾರ್ಡ್ ಪ್ರತಿ ಮತ್ತು ಅವರ ಭೂಮಿಯನ್ನು ಹೊಂದಿರೋದಕ್ಕೆ ಅವರು ದಾಖಲೆಗಳನ್ನು ಸಲ್ಲಿಸಿ ಈ ಒಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪಡ್ಕೋಬೋದು. ಅದು ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ಒಂದು ಬೆಲೆ ಇರುತ್ತೆ, ಮತ್ತು ರಿಯಾಯಿತಿ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದನ್ನು ರೈತ ಬಾಂಧವರು ಗಮನಿಸಿ ಈ ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅವರು ಈ ಒಂದು ಸೌಲಭ್ಯವನ್ನು ಪಡ್ಕೋಬಹುದು. ಅದೇ ರೀತಿ ಈಗ ಕೆಲವೊಂದು ಕೃಷಿ ಉಪಕರಣಗಳನ್ನು ರೈತ ಬಾಂಧವರಿಗೆ ವಿತರಣೆ ಮಾಡಲಾಗ್ತಾಯಿದೆ. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿಶೇಷವಾಗಿ ಮಡಿಕೇರಿ, ಸಂಪಾಜೆ, ನಾಪೋಕ್ಲು ಮತ್ತು ಭಾಗಮಂಡಲ ಹೋಬಳಿಯ ರೈತರಿಗೆ ಈಗ ಈ ನ್ಯಾಪ್ ಸ್ಯಾಕ್ ಪವರ್ ಸ್ಪ್ರೇಯರ್ ಅಂತ ಬರುತ್ತೆ, ಬೆನ್ನಿಗೆ ಕಟ್ಕೊಂಡು ಸಿಂಪಡಣೆ ಮಾಡುವಂಥ ಬ್ಯಾಕ್ ಪ್ಯಾಕ್, ಹಾಂ, ನ್ಯಾಪ್ ಸ್ಯಾಕ್ ಅಂತಾರೆ, ಬ್ಯಾಕ್ ಪ್ಯಾಕ್ ಅಂತಾರೆ. ಶೇಕಡ 50ರ ಸಹಾಯದಿಂದಲ್ಲಿ ಇವುಗಳನ್ನು ವಿತರಣೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಈಗ ಮುಖ್ಯವಾಗಿ ರೈತ ಬಾಂಧವರು ಏನು ಇದಕ್ಕೆ ಒಂದು ದಾಖಲೆ ಸಲ್ಲಿಸ್ಬೇಕು ಅಂದರೆ ಆಧಾರ್ ಕಾರ್ಡ್ ಪ್ರತಿ ಮತ್ತು ಅವರ RTCಯಲ್ಲಿ ಭತ್ತದ ಒಂದು ಬೆಳೆ ನಮೂದಾಗಿರ್ಬೇಕಾಗತ್ತೆ, ಅದು ಒಂದು ಅಂಶ. ಮತ್ತು ಈ ಬ್ಯಾಂಕ್ ಪಾಸ್ ಪುಸ್ತಕದ ಈ ಏನು ಅವರ ಒಂದು ಉಳಿತಾಯ ಖಾತೆ ವಿವರಗಳಿರ್ತಾವಲ್ಲ, ಆ ಒಂದು ಒಂದು ಪೇಜ್ನ ಪ್ರತಿಯನ್ನು ನೀಡಬೇಕಾಗತ್ತೆ. 2 ಪಾಸ್ಪೋರ್ಟ್ ಅಳತೆಯ ಫೋಟೋ ನೀಡಬೇಕು ಮತ್ತು 100 ರೂಪಾಯಿ ಒಂದು ಮೌಲ್ಯದ ಅಫಿಡವಿಟನ್ನು ಕೂಡ ಅವರು ಸಲ್ಲಿಸಬೇಕಾಗತ್ತೆ. ಈ ಒಂದು ದಾಖಲೆಗಳನ್ನು ಸಲ್ಲಿಸಿ ಈ ಒಂದು ಸೌಲಭ್ಯವನ್ನು ಅವರು ಪಡ್ಕೋಬೋದು. ಹಾಗೆಯೇ ರೋಟೋವೇಟ್ರ್ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ರೋಟೋವೇಟ್ರು ಬೇರೆ ಬೇರೆ ಒಂದು ಕಂಪ್ನಿಯು ಕೂಡ ಇದ್ದಾವೆ, ಅವುಗಳನ್ನು ಕೂಡ ರೈತ ಬಾಂಧವರು ಪಡ್ಕೋಬೋದು. ಮುಖ್ಯವಾಗಿ ಅವರು ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕ ಮಾಡಿ ಈ ಎಲ್ಲ ಒಂದು ಸೌಲಭ್ಯಗಳನ್ನು ಪಡ್ಕೋಬೋದು. ಈ ರೋಟೋವೇಟರು ಅದರಲ್ಲೂ ಬೇರೆ ಬೇರೆ ಒಂದು ಅಳತೆಯ ರೋಟೋವೇಟ್ರ್ಗಳು ಕೂಡ ಬರ್ತವೆ. ಅವುಗಳನ್ನು ರೈತ ಬಾಂಧವರು ಪಡ್ಕೋಬೋದು. ಯಾಕೆಂದರೆ ಈಗ ಒಂದು ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒತ್ತನ್ನು ನೀಡಲಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಹಾಗಾಗಿ ರೈತರು ಸದುಪಯೋಗ ಪಡ್ಕೋಬೇಕು, ಮುಖ್ಯವಾಗಿ ಬಿತ್ತನೆ ಬೀಜ ಮತ್ತು ಈ ಪವರ್ ಸ್ಪ್ರೇಯರ್ ಆಗ್ಬೋದು, ರೋಟೋವೇಟರ್ ಆಗ್ಬೋದು, ಇಂಥ ಉಪಕರಣಗಳನ್ನು ಅವರು ರಿಯಾಯಿತಿ ದರದಲ್ಲಿ ಪಡ್ಕೊಂಡಿರಬೇಕಾಗತ್ತೆ. ಈ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ನಾವು ಈ ಸಂದರ್ಭದಲ್ಲಿ ತಿಳಿಸ್ಬೋದು. ಹಾಗೆಯೇ ಇನ್ನೊಂದು ವಿಚಾರ ಅಂದರೆ ಅರಣ್ಯ ಇಲಾಖೆಯವರು ಈಗ ಅವರ ಒಂದು ಸಸ್ಯ ಕ್ಷೇತ್ರಗಳಲ್ಲಿ ಬೆಳೆಸಿರುವಂಥ ವಿವಿಧ ಒಂದು ಸಸ್ಯಗಳ ಒಂದು ವಿತರಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದಲ್ಲಿನ ಹೊದ್ದೂರು ವಾಟೆಕಾಡು ಸಸ್ಯ ಕ್ಷೇತ್ರದಲ್ಲಿ ಸಿಲ್ವರ್ ಓಕು, ಮಹಾಗನಿ, ಸಂಪಿಗೆ, ನೆಲ್ಲಿ, ಹಲಸು, ನೇರಳೆ, ನಿಂಬೆ, ಸೀಬೆ, ಮಾವು ಗಿಡಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ಅವುಗಳು ಬೇರೆ ಬೇರೆ ಅಳತೆಯ ಒಂದು ಚೀಲದಲ್ಲಿ ಕೂಡ ಒಂದು ಬೆಳೆದಿರ್ತಾರೆ. ಅವುಗಳನ್ನು ಅವರು ಬಹಳ ಕಡಿಮೆ ದರದಲ್ಲಿ ಪಡ್ಕೋಬೋದು. ಮುಖ್ಯವಾಗಿ ಯಾರು ಆಸಕ್ತಿ ಇರ್ತಾರೆ ಅವರು ಏನೇನು ಕೆಲವೊಂದು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ಒಂದು ಅರ್ಜಿಯಂತೂ ಕೊಡಲೇಬೇಕಾಗತ್ತೆ. ಮತ್ತು ಭೂಮಿಯನ್ನು ಹೊಂದಿರೋದಕ್ಕೆ ಅವರು ಭೂಮಿಯ ಒಂದು ದಾಖಲೆ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಪ್ರತಿಯನ್ನು ಕೊಡಬೇಕಾಗತ್ತೆ, ಜೆರಾಕ್ಸ್ ಪ್ರತಿ. ಮತ್ತು ಬ್ಯಾಂಕ್ ಖಾತೆ ಒಂದು ಜೆರಾಕ್ಸ್ ಪ್ರತಿಯನ್ನು ಕೂಡ ಕೊಡಬೇಕಾಗತ್ತೆ. ರೇಷನ್ ಕಾರ್ಡ್ ಒಂದು ಪ್ರತಿ, ರೇಷನ್ ಕಾರ್ಡು. ಮತ್ತು ಉದ್ಯೋಗ ಚೀಟಿ ಇದ್ದರೆ ಅದನ್ನು ಕೂಡ ಒಂದು ಪ್ರತಿಯನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಕೊಟ್ಟು ಅವರು ಈ ಸಸಿಗಳನ್ನು ಅವರು ಪಡ್ಕೋಬೋದು. ಇದು ಮುಖ್ಯವಾಗಿ ಮಡಿಕೇರಿ ಸಾಮಾಜಿಕ ಅರಣ್ಯ ವಿಭಾಗದ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದಲ್ಲಿನ ಒಂದು ಸಸಿ ವಿತರಣಾ ಒಂದು ಕಾರ್ಯಕ್ರಮ ಈ ವರ್ಷದ್ದು. ಇನ್ನು ಸೋಮವಾರಪೇಟೆಯ ಸಾಮಾಜಿಕ ಅರಣ್ಯ ವಲಯದ ಸಸ್ಯ ಕ್ಷೇತ್ರದಲ್ಲೂ ಕೂಡ ಈ ಸಸಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಅಂದರೆ ಹುದುಗೂರು ಮತ್ತು ಹೊಸಹಳ್ಳಿ ಇಲಾಖಾ ಸಸ್ಯ ಕ್ಷೇತ್ರಗಳಲ್ಲಿ ಮಹಾಗನಿ, ಅಗಸೆ, ಸೀಬೆ, ಲೆಮನ್ ಗ್ರಾಸು, ಬಜೆ, ಪಾರಿಜಾತ, ನೆಲ್ಲಿ, ಹಲಸು, ನೇರಳೆ, ಸಿಲ್ವರ್ ಓಕು, ಲಾವಂಚ, ರಾಮಫಲ, ಶ್ರೀಗಂಧ, ಮತ್ತು ಕಹಿ ಹುಳಿ, ಹೊಂಗೆ, ಬಾದಾಮಿ, ಇಂಥ ಬೇರೆ ಬೇರೆ ಗಿಡಗಳು ಇದ್ದಾವೆ. ಇಲ್ಲಿ ಬೇರೆ ಬೇರೆ ಅಳತೆಯೂ ಕೂಡ ಇದ್ದಾವೆ. 9 ಅಂಗುಲ ಉದ್ದ ಮತ್ತು 6 ಅಂಗುಲ ಅಗಲದ ಒಂದು ಪಾಲಿಥೀನ್ ಚೀಲದಲ್ಲಿ ಬೆಳೆದಿರುವಂಥ ಗಿಡಗಳು, ಮತ್ತು 8 ಅಂಗುಲ 12 ಅಂಗುಲ ಅದರಲ್ಲಿ ಬೆಳೆದಿರುವಂಥ ಗಿಡಗಳು ಕೂಡ ಬೇರೆ ಬೇರೆ ದರದಲ್ಲಿ, ಭಾಳ ಕಡಿಮೆ ದರದಲ್ಲಿ ವಿತರಣೆ ಒಂದು ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ಅವರು, ನಾವು ಬೇರೆ ಒಂದು ಮಡಿಕೇರಿ ವಲಯಕ್ಕೆ ಹೇಳಿದಾಗೆ ಇದೇ ದಾಖಲೆಗಳನ್ನು ಕೊಡಬೇಕಾಗತ್ತೆ, ಅರ್ಜಿ ಕೊಡಬೇಕಾಗತ್ತೆ, RTC ಪ್ರತಿ ಕೂಡ ಕೊಡಬೇಕಾಗತ್ತೆ. ಇನ್ನು ಈ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಕೊಟ್ಟೆ ಕೊಡಬೇಕಾಗತ್ತೆ, ಬ್ಯಾಂಕ್ ಖಾತೆಯ ಒಂದು ಜೆರಾಕ್ಸ್ ಪ್ರತಿನೂ ಕೂಡ ಕೊಡಬೇಕಾಗತ್ತೆ, ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಕೂಡ ಕೊಡಬೇಕಾಗತ್ತೆ. ಈ ಒಂದು ದಾಖಲೆಗಳನ್ನು ಕೊಟ್ಟು ರೈತ ಬಾಂಧವರು ಈ ಸಸಿಗಳನ್ನು ಭಾಳ ಕಡಿಮೆ ದರದಲ್ಲಿ ಪಡ್ಕೋಬೋದು. ಪಡ್ಕೊಂಡು ಈ ಒಂದು ಸಂದರ್ಭದಲ್ಲಿ ನೆಟ್ಟರೆ ಭಾಳ ಅನುಕೂಲ ಆಗುತ್ತೆ. ಅವರಿಗೆ ಮುಖ್ಯವಾಗಿ ಎಲ್ಲೆಲ್ಲಿ ಈ ಸಸಿಗಳನ್ನು ನೆಡೋದಕ್ಕೆ ಅವಕಾಶ ಇರುತ್ತೆ ಅಂತಹ ಕಡೆ ನೆಟ್ಕೋಬೋದು. ಒಂದು ಜೊತೆಗೆ ಅದು ಚೆನ್ನಾಗಿ ಬೆಳೆದ ಮೇಲೆ ಒಳ್ಳೆ ಅವರಿಗೆ ಮರ ಮುಟ್ಟಿನ ಒಂದು ಸೌಲಭ್ಯನೂ ಕೂಡ ಆಗುತ್ತೆ. ಇನ್ನು ಕೆಲವಂತೂ ನೆರಳಿನ ಮರಗಳು ಕೂಡ ಆಗಿರ್ತವೆ ನಮ್ಮ ತೋಟಗಳಲ್ಲಿ, ಅದಕ್ಕೂ ಕೂಡ ಅವರು ಇವನ್ನು ಬಳಸ್ಕೋಬೋದು. ಈ ಒಂದು ಸೌಲಭ್ಯವನ್ನು ರೈತ ಬಾಂಧವರು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಆನಂತರ ನಮ್ಮ ಒಂದು ಮಾಹಿತಿ ಕೊಡೋ ಕೆಲಸವನ್ನು ಮುಂದುವರಿಸೋಣ. ಖಂಡಿತ ಸರ್. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ಇನ್ನೊಂದು ವಿಚಾರ ಅಂತಂದ್ರೆ ವಿನೋದ್, ಈಗ ಈ ಭತ್ತದ ಒಂದು ಫಸಲು ಮತ್ತೆ ಮುಸ್ಕಿನ ಜೋಳಕ್ಕೆ ಈ ಫಸಲು ಭೀಮಾ ಯೋಜನೆ ಒಂದು ಅನುಷ್ಠಾನ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ. ವಿಶೇಷವಾಗಿ ಇದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಕರೀತಾರೆ. ಎಲ್ಲೆಲ್ಲಿ ಹೆಚ್ಚು ಮಳೆ ಆಗುತ್ತೆ ಮತ್ತು ಕಡಿಮೆ ಮಳೆ ಆಗುತ್ತೆ, ಅಕಾಲಿಕ ಮಳೆ ಮುಂತಾದಂಥ ಪ್ರಕೃತಿ ವಿಕೋಪಗಳಿಗೆ ಇದೊಂದು ರಕ್ಷಣೆ ಬೆಳೆ ಬೆಳೆದಾಗ ಒಂದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಇಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನೀರಾವರಿ ಭತ್ತ ಮತ್ತು ಮಳೆಯಾಶ್ರಿತ ಭತ್ತ ಮತ್ತು ಮಳೆಯಾಶ್ರಿತ ಮುಸ್ಕಿನ ಜೋಳವನ್ನು ಅಧಿಸೂಚಿಸಲಾಗಿದೆ. ಈ ಮೂರು ಬೆಳೆಗಳನ್ನು ಇಲ್ಲಿ ಈಗ ವಿಮಾ ಮೊತ್ತಕ್ಕೆ ಬಂದರೆ ನೀರಾವರಿ ಭತ್ತಕ್ಕೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 93,250 ರೂಪಾಯಿ ಇದೆ ವಿಮಾ ಮೊತ್ತ. ಶೇಕಡ 2%ರಷ್ಟು ರೈತರ ಕಂತು. ಅದೆಷ್ಟಾಗುತ್ತೆ ಅಂದರೆ 1,865 ರೂಪಾಯಿ ಆಗುತ್ತೆ ಹೆಕ್ಟೇರ್ಗೆ 2.5 ಎಕರೆಗೆ. ಅದೇ ಎಕರೆಗೆ ಆದರೆ 746 ರೂಪಾಯಿ. ಇದನ್ನು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ 16 ಆಗಸ್ಟ್ವರೆಗೂ ಸಮಯ ಇದೆ. ಅಂದರೆ ಯಾರ್ಯಾರು ಯಾರ್ಯಾರಿಗೆ ಒಂದು ಈ ಒಂದು ಬೆಳೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಅವರು ನೋಂದಣಿ ಮಾಡ್ಕೋಬೋದು. ಇನ್ನೊಂದು ಮಳೆಯಾಶ್ರಿತ ಭತ್ತ, ಇದರ ಒಂದು ವಿಮಾ ಮೊತ್ತ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 63,750 ರೂಪಾಯಿ ಇದೆ. ಇಲ್ಲಿ ವಿಮಾ ಕಂತು ಶೇಕಡ 2%ರಷ್ಟು ಅಂದರೆ ಹೆಕ್ಟೇರ್ಗೆ 1,275 ರೂಪಾಯಿ ಆಗುತ್ತೆ, ಎಕರೆಗೆ 510 ರೂಪಾಯಿ ಆಗುತ್ತೆ. ಇದು ಕೂಡ ಆಗಸ್ಟ್ 16 ಇದೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ. ಇನ್ನು ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕಾದರೆ 56,500 ರೂಪಾಯಿ ಇದೆ. ಇಲ್ಲಿ ರೈತರ ವಿಮಾ ಕಂತಿನ ಮೊತ್ತ ಶೇಕಡ 2%ರಷ್ಟು ಅಂದರೆ 1,130 ರೂಪಾಯಿ, ಎಕರೆಗೆ 452 ರೂಪಾಯಿ ಆಗುತ್ತೆ. ಇದಕ್ಕೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಜುಲೈ 31 ಕೊನೆಯ ದಿನಾಂಕ ಆಗಿರುತ್ತೆ. ಮುಖ್ಯವಾಗಿ ರೈತರು ಅರ್ಜಿ ಜೊತೆಯಲ್ಲಿ ಪಹಣಿ ಸಲ್ಲಿಸಬೇಕಾಗತ್ತೆ ಭೂಮಿಯನ್ನು ಹೊಂದಿರೋದಕ್ಕೆ, ಜೊತೆಗೆ ಬ್ಯಾಂಕ್ ಪಾಸ್ಪುಸ್ತಕದ ಪ್ರತಿ, ಆಧಾರ್ ಸಂಖ್ಯೆಯನ್ನು ಕೂಡ ನೀಡಬೇಕಾಗತ್ತೆ. ಜೊತೆಗೆ ಈ ಹೆಚ್ಚಿನ ಮಾಹಿತಿ ರೈತರಿಗೆ ಬೇಕಾಯಿತು ಅಂದರೆ ಒಂದು ಸಂರಕ್ಷಣೆ ತಂತ್ರಾಂಶ ಇದೆ, ಅಲ್ಲಿ ರೈತ ಬಾಂಧವರು ಪಡ್ಕೋಬೋದು. ಜೊತೆಗೆ ಈ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಮತ್ತು ತಾಲೂಕು ಮಟ್ಟದಲ್ಲಿರುವಂಥ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅವರು ಮಾಹಿತಿಯನ್ನು ಪಡ್ಕೋಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಕೆಲವೊಂದು ಬೆಳೆಗಳಲ್ಲಿ ನಿರ್ವಹಣಾ ಕ್ರಮಗಳನ್ನು ನೋಡೋದಾದರೆ ಈಗ ಏಲಕ್ಕಿ ಬೆಳೆಗೆ ಬಂದರೆ ನಾವು ಮುಖ್ಯವಾಗಿ ಹೊಸ ಗಿಡಗಳ ನಾಟಿಯನ್ನು ಮಾಡ್ಕೋಬೋದು. ಇದಕ್ಕಾಗಿ ಮುಖ್ಯವಾಗಿ ಈಗ ನಾವು ಮಲಬಾರ್ ತಳಿಯನ್ನೇ ಬಳಸ್ಕೊಳ್ಳೋದು. 1.5 ಅಡಿ ಉದ್ದ, 1.5 ಅಡಿ ಅಗಲ, 1.5 ಅಡಿ ಆಳ ಇರುವಂಥ ಗುಣಿಗಳನ್ನು ತಕ್ಕೋಬೇಕು. ಅಂದರೆ 1.5 ಅಡಿ 1.5 ಘನ ಅಡಿ ಗುಣಿಗಳನ್ನು ತೆಗೆದು ಸಿದ್ಧ ಮಾಡಿಕೊಂಡಿದ್ರೆ ಈ ಸಂದರ್ಭದಲ್ಲಿ ಸಸಿಗಳನ್ನು ನೆಟ್ಕೋಬೋದು. ಈ ಗುಂಡಿಗಳ ಒಂದು 1/3 ಭಾಗದಷ್ಟು ಒಂದು ಮೇಲ್ಮಣ್ಣಿಂದ ಮುಚ್ಚಬೇಕಾಗತ್ತೆ. 1/3 ಭಾಗದಷ್ಟು ಸಾವಯವ ಗೊಬ್ಬರ ಹಾಕೋಬೇಕು. ಮತ್ತು 50 ಗ್ರಾಮ್ನಷ್ಟು ಬೇವಿನ ಹಿಂಡಿ ಮತ್ತು 100 ಗ್ರಾಮ್ನಷ್ಟು ಶಿಲಾರಂಜಕ ಇದನ್ನು ಹಾಕ್ಕೊಂಡು ನಾವು ಸಸಿಗಳನ್ನು ನಾಟಿ ಮಾಡ್ಕೋಬೋದು. ಮುಖ್ಯವಾಗಿ ಇನ್ನು ಮುಖ್ಯವಾಗಿ ಚರಂಡಿಗಳನ್ನು ಸ್ವಚ್ಛಗೊಳಿಸೋದು ಬಹಳ ಮುಖ್ಯ. ಈಗ ಮಳೆ ಜೋರಾಗಿ ಪ್ರಾರಂಭ ಆಗಿರೋದ್ರಿಂದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ತೋಟದಲ್ಲಿ, ಈಗಿರುವಂಥ ಒಂದು ತೋಟದಲ್ಲಿ. ಮತ್ತು ಒಣಗಿದ ಎಲೆಗಳೇನಾದರೂ ಬುಡದಲ್ಲಿದ್ದರೆ ತೆಗಿಬೇಕಾಗತ್ತೆ, ತೆಗೆದು ಅದನ್ನ ಸ್ವಲ್ಪ ಮಧ್ಯಕ್ಕೆ ಸರಿಸಬೇಕಾಗತ್ತೆ. ಹೆಚ್ಚು ತೇವಾಂಶ ನಿಲ್ಲದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಈ ಏಲಕ್ಕಿ ತೋಟಗಳಲ್ಲಿ. ಮತ್ತು ಈ ಪುಷ್ಪಗುಚ್ಚುಗಳು ಇರ್ತಾವಲ್ಲ, ಏನು ಕೊತ್ತು ಅಂತೀವಲ್ಲ, ಅವನ್ನ ಸುತ್ತಿ ಗೊಬ್ಬರ ಕೊಡೋದು ಕೂಡ ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ನಾವು 1 ಹೆಕ್ಟೇರ್ಗೆ ಮಳೆಯಾಶ್ರಿತ ತೋಟಗಳಿಗಾದರೆ 37.5 ಕಿಲೋಗ್ರಾಮ್ನಷ್ಟು ಸಾರಜನಕ, 37.5 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 75 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಮಳೆಯಾಶ್ರಿತ ತೋಟಗಳಿಗೆ ಕೊಡಬೇಕಾಗತ್ತೆ. ಅದೇ ಈ ಎಕರೆಗಾದರೆ ಇದನ್ನು 2.5 ಭಾಗಿಸಿದರೆ ಬರುತ್ತೆ, ಅಂದರೆ ಒಂದು ಹೆಕ್ಟೇರ್ ಅಂದರೆ 2.5 ಎಕರೆಗೆ ಬರುತ್ತೆ. ಆ ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ. ಅದೇ ರೀತಿ ಪ್ರತಿ ಗಿಡಕ್ಕೆ ಒಂದು 5 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ಕೊಡಬೇಕಾಗತ್ತೆ. ಆ ಗಿಡಗಳ ಬುಡಕ್ಕೆ ನಾವು ಕೊಟ್ಟು ಮಣ್ಣನ್ನು ಹೆರಿಸೋದು ಬಹಳ ಮುಖ್ಯ. ಮತ್ತು ಇದೇ ಸಂದರ್ಭದಲ್ಲಿ ನಾವು ಲಘು ಪೋಷಕಾಂಶಗಳ ಮಿಶ್ರಣವನ್ನು ಕೂಡ ಎಲೆಗಳಿಗೆ ಸಿಂಪಡಣೆ ಮಾಡ್ಬೋದು. ಮಳೆ ಬಿಡು ಕೊಟ್ಟಾಗ 1 ಕಿಲೋಗ್ರಾಮ್ನಷ್ಟು ಈ ಏಲಕ್ಕಿ ಸ್ಪೆಷಲ್ ಅಂತ ಬರುತ್ತೆ, ಅದನ್ನು 200 ಲೀಟ್ರು ಅಂದರೆ ಒಂದು ಬ್ಯಾರಲ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಏಲಕ್ಕಿ ಗರಿಗಳಿಗೆ ಸಿಂಪಡಣೆ ಮಾಡಬಹುದು. ಇನ್ನು ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಈ ಗಡ್ಡೆ ಕೊಳೆ ರೋಗ ಇಂಥವೆಲ್ಲ ಬರೋದಕ್ಕೆ ಸಾಧ್ಯತೆ ಇರುತ್ತೆ, ಎಲೆ ಕೊಳೆ ರೋಗ ಇದೆಲ್ಲನೂ. ಹಾಗಾಗಿ 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪಡಣೆ ಮಾಡ್ಬೋದು ಈ ಸಂದರ್ಭದಲ್ಲಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ತಾವು? ಸುಬ್ರಹ್ಮಣ್ಯ ಕೋಟರಂಗಳ ಶ್ರೀಮಂಗಲ. ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ, ಹೇಗಿದ್ದೀರಾ? ಪರವಾಗಿಲ್ಲ ಸರ್. ಈ ಸರಿ ಭತ್ತ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಯಾವ ತಳಿ ಬೀಜ ನಾಡ್ದು ಫ್ರೈಡೇ ಹಾಕಬೇಕು? ಯಾವ ತಳಿ ಹಾಕೋಬೇಕು ಅಂತ ಮಾಡಿದ್ದೀರಾ? ತುಂಗಾ ಕಳಸರಿನ ತುಂಗಾನೇ ಹಾಕಿದ್ರಿ. ಹೌದು ಹೌದು. ಅದು ಚೆನ್ನಾಗಿ ಬಂತ ಕಳಸರಿ? ಅದು ಕಳೆದ ಸಲ ಭತ್ತ ಪರವಾಗಿಲ್ಲ, ಶಾರ್ಟ್ ಆಗಿದೆ, ಎತ್ತರ ಬೆಳೆಯಲಿಲ್ಲ ಅಂತನಾ? ಎತ್ತರ ಬೆಳೆಯಲಿಲ್ಲ. ಆಮೇಲೆ ಎಲ್ಲರಲ್ಲಿ ಕೇಳಿದೆ, ಅವರು ಹೇಳೋದು ಎರಡು ತಳಿ ಇರಬಹುದು ಅಂತ ಅವರಿಗೆ ಕನ್ಫ್ಯೂಸ್. ಈ ಸಲನು ಕಳಿಸಿದ್ದೀನಿ, ಫ್ರೈಡೇ ಹಾಕ್ಬೇಕು. ಅಂದ್ರೆ ಸಸಿ ಮಡಿ ಮಾಡ್ಕೋಬೇಕು? ಸಸಿ ಮಡಿ ಈಗ ಶುಕ್ರವಾರ ಮಾಡ್ತಾ ಇದ್ದೆ, ಅದೇ ಬೀಜ ಬಿತ್ತನೆ ಮಾಡ್ತಾ ಇದ್ದೀನಿ ಸಸಿ ಮಡಿನಲ್ಲಿ. ಸಸಿ ಮಡಿ ಎಷ್ಟೆಕರೆನಲ್ಲಿ ಹಾಕಬೇಕು ಅಂತ ಮಾಡಿದಿರ? ಅಲ್ಲ, ನಾನು 5 ಎಕರೆ ಮಾತ್ರ. 5 ಎಕರೆ ಮಾಡ್ಕೋಬೇಕು ಅಂತ? ಹೌದೌದು. 5 ಎಕರೆಗೆ ಪೂರ್ಣವಾಗಿ ಬೀಜ ಸಿಕ್ಕಿದೆ ನಿಮಗೆ? ಅದು ಎಕರೆಗೆ ಒಂದು 25 ಕೆಜಿ ಅಂತ. ಹೌದು, ಕೊಟ್ಟಿದ್ದಾರೆ. ಅಂದ್ರೆ ರಿಯಾಯಿತಿ ದರದಲ್ಲೇ ಸಿಗ್ತಾ ನಿಮ್ಗೆ? ಹೇಗೆ ರಿಯಾಯಿತಿ ದರ? ಆದ್ರೂ 925 ಕೆಜಿಗೆ ನಾವು ಬೆಳೆದ ಸಿಗೋದಿಲ್ಲ. ಈಗ ಅದು ನೀವು ತಗೊಂಡ್ರದ್ರಿಂದ ಅದೆಲ್ಲ ಬೀಜೋಪಚಾರ ಆಗಿರುತ್ತೆ? ಬೀಜೋಪಚಾರ ಇಲ್ಲ ಸರ್, ಅದು ಕೀಟೋಪಚಾರ ಮಾತ್ರ ಮಾಡಿರೋದಂತೀಜೋಪಚಾರಕ್ಕೆ ಒಂದು ಪೌಡರ್ ಕಾರ್ಬನೈಸೇಷನ್ ಅದು ಮಾಡ್ಬೇಕು. ಅದು ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಒಂದು ಬ್ಯಾಗಿಗೆ. ಹೌದೌದೌದು, ಎಲ್ಲ ಮಾಡಿದ್ದೀನಿ. ಅದು ಬೀಜೋಪಚಾರ ಮಾಡಿ ನಂತರ ನೀವು ಅದು ಮೊಳಕೆ ಕಟ್ಟಬೇಕಾಗತ್ತೆ. ಮಡಿಯಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ಯಾವಾಗ ಮುಂದಿನ ತಿಂಗಳು ಮಧ್ಯಕ್ಕೆ ನೀವು ನಾಟಿ ಮಾಡ್ತೀರಾ? ಹೌದು, ಅದು ಒಂದು 22 ದಿವಸ ಇದೆ. ನಾವಂತ 22 ದಿವಸಕ್ಕೆ ಮಾಡ್ತೀವಿ. 30 ದಿನದವರೆಗೂ ಆಗ್ಬೋದು ಅಂತ? ಹೌದೌದು. ಮತ್ತೆ ಈ ಜೈವಿಕ ಗೊಬ್ಬರ ಎನ್ನ ಉಪಚಾರ ಮಾಡಿ ಅಂತ ಏನಾದರೂ ಸಲಹೆ ಕೊಟ್ಟಿದ್ದಾರಾ? ಅದೇನು ಕೊಟ್ಟಿಲ್ಲ. ಅದೇ ಅಜಸ್ಪಿರ್ಲಮ್ ಅಂತ ಒಂದು ಜೈವಿಕ ಗೊಬ್ಬರ ಬರುತ್ತೆ, ಅದು ಮುಖ್ಯವಾಗಿ ಅದನ್ನ ಒಂದು ಈ ಭತ್ತದ ಬೀಜಗಳಿಗೆ 25 ಕಿಲೋಗ್ರಾಮ್ಗೆ 1 ಎಕರೆಗೆ ಬೇಕಾಗ ಬೀಜಗಳಿಗೆ 400 ಗ್ರಾಮ್ನಷ್ಟು ಬೇಕಾಗತ್ತೆ ಅಂತ. ಅದು ಬೀಜೋಪಚಾರ ಮಾಡುತ್ತೆ? ಅದು ಬೀಜೋಪಚಾರನೇ. ನೀವು ಇದನ್ನ ಮಾಡಿದಾದ್ಮೇಲೆ ಅದನ್ನ ಮಾಡಬಹುದು, ರಾಸಾಯನಿಕ ಕೊಟ್ಟಮೇಲೆ ಅದನ್ನ ಮಾಡಬೇಕು. ರಾಸಾಯನಿಕ ಉಪಚಾರ ಅಂದ್ರೆ ಏನಂದ್ರೆ ಸಾರಜನಕ ಇರುತ್ತಲ್ಲ ವಾತಾವರಣದಲ್ಲಿ, ಅದನ್ನ ಸ್ವಲ್ಪ ಅದು ಸ್ಥಿರೀಕರಿಸುತ್ತೆ, ಭತ್ತದ ಬೆಳೆಗೆ ಒದಗಿಸುತ್ತೆ. ಅದೊಂದು ಅದು ಅಲ್ಲೇ ಸಿಗುತ್ತೆ, ರೈತ ಸಂಪರ್ಕ ಕೇಂದ್ರದಲ್ಲೇ ಸಿಗುತ್ತೆ. ಅಲ್ಲ, ಇಲ್ಲಿ ಇದರಲ್ಲಿ ವಿಚಾರಿಸಬಹುದು ನೀವು, ಕೃಷಿ ವಿಜ್ಞಾನ ಕೇಂದ್ರ ಗುಣಿಕೊಪ್ಪಲು. ಇನ್ನೂ ಅವಕಾಶ ಇದೆ. ಅದು ಒಂದೇನು ಅಂತಂದ್ರೆ ನೀವು ಇದಕ್ಕೂ ಹಾಕ್ಬಹುದು. ಯಾವುದು ನೀವು ಸಸಿಗಳು ಕೇಳ್ತಿರಲ್ಲ, ಕಿತ್ತಾದಾಗ ಅದನ್ನ ಒಂದು ದ್ರಾವಣ ಮಾಡಿಕೊಂಡು ಬೇರ್ನ ಅದ್ದಿ ನಾಟಿ ಮಾಡಬಹುದು. ಅದಕ್ಕೂ ಒಂದು ಅವಕಾಶ ಇದೆ. ಮತ್ತೆ ಸಾವಯವ ಗೊಬ್ಬರದಲ್ಲಿ ಬೆರೆಸ್ಬಿಟ್ಟು ಗದ್ದೆಗೂ ಕೂಡ ಎರಚಬಹುದು. ಇನ್ನೂ ಎರಡು ಅವಕಾಶ ಇದಾವೆ, ಈಗಲೇ ಇದೆ ಕೊನೆ ಅಂತ ಏನಿಲ್ಲ. ಸಾಧ್ಯವಾದರೂ ಬೀಜ ಉಪಚಾರ ಮಾಡಬಹುದು. ಅದು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲೂ ಕೂಡ ಇದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಅದನ್ನ ಮಿಶ್ರ ಮಾಡ್ಕೊಂಡು ಎರಚಬಹುದು. ನೀವು ಇದು ಸಸಿ ಕೀಳ್ತಿರಲ್ಲ ಅವಾಗ ಉಪಚಾರ ಮಾಡಬಹುದು. ಒಂದು ಸಣ್ಣ ತೊಟ್ಟಿ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ಅದರಲ್ಲಿ ಒಂದು ಕಿಲೋಗ್ರಾಮ್ನಷ್ಟು ಜೈವಿಕ ಗೊಬ್ಬರ ಅದರಲ್ಲಿ ದ್ರಾವಣ ಮಾಡ್ಕೊಂಡು ಅದರಲ್ಲಿ ಅದ್ದಿ ಒಂದು ಅರ್ಧರ್ಧ ಗಂಟೆ ಆಮೇಲೆ ನಾಟಿ ಮಾಡ್ಕೋಬೇಕು. ಅದು ಕೂಡ ಅನುಕೂಲ ಆಗುತ್ತೆ. ನಾಟಿ ಗದ್ದೆಗೂ ಹಾಕ್ಬಹುದು ಸಾವಯವ ಗೊಬ್ಬರದ ಜೊತೆ ಮಿಶ್ರ ಮಾಡ್ಕೊಂಡು, ಅದಕ್ಕೂ ಕೂಡ ಅವಕಾಶ ಇದೆ. ಜೈವಿಕ ಗೊಬ್ಬರ ಅಜೋಸ್ಪರ್ಲಮ್ ಅಂತ ಅವೆಲ್ಲ ಅದು ಒಳ್ಳೇದೇನೆ. ಒಂದ್ ರೀತಿ ನಿಮಗೆ ಸಾರಜನಕದ ಗೊಬ್ಬರ ಒಂದು ಕಡಿಮೆ ಬೀಳುತ್ತೆ. ಮತ್ತೆ ಕಾಫಿ ಹೇಗಿದೆ ಸುಬ್ರಹ್ಮಣ್ಯ ಅವರು? ಕಾಫಿ ಪರವಾಗಿಲ್ಲ ನೋಡೋದೀಗ. ಮಳೆ ಜೋರ್ ಆಗಿದೆ, ಬಿಸಿಲಿತ್ತು, ಬಿಸಿಲಿಗೆ ಅಂದ್ರೆ ಇದು ಅದು ನೆರಳಿಂದು ಮರಗಳದೆಲ್ಲ ಇದು ಮಾಡಿದಿರ ಕಸಿ? ಅದೇ ಅವಾಗ ಮಾಡಿಲ್ಲ, ಬಿಸಿ ಜಾಸ್ತಿ ಸ್ವಲ್ಪ ಮಳೆ ಬರ್ಲಿ ಅಂತ. ಈಗ ಮಳೆ ಜೋರ ಬರ್ತಲೇ ಇದೆ. ಅಷ್ಟೊತ್ತಿಗೆ ಮೇಲಿ ಈ ವರ್ಷ ವಿಪರೀತ ಮಳೆ ಆಗ್ಬಿಡ್ತಲ್ಲ. ಮಾಡಿಲ್ಲ ಇನ್ನು, ಈಗ ಮಾಡ್ತಾ ಇದ್ದೀನಿ. ಈಗ ಮಾಡ್ತಾ ಇದ್ದೀರಾ? ಮತ್ತೆ ಗಿಡ ಕಪಾತನು ಮಾಡಿದಿರ? ಅದು ಮಾಡ್ಬಿಟ್ಟು ಅದು ಮಾಡಿದಿರಿ. ಅದು ಆ ಮಳೆಗೆ ಸ್ವಲ್ಪ ದಿವಸ ಮೊದಲು ಆದ್ರೆ ಮಾಡಿದಾಗೆ ಮಳೆ. ಕಾಫಿಗೆ ಗೊಬ್ಬರ ಕೊಟ್ರ ಈಗ? ಒಂದು ರೌಂಡ್ ಕೊಟ್ಟು. ಏನೇನು ಗೊಬ್ಬರ ಕೊಟ್ರಿ? ನಾವು ಇದು ಸಂಪೂರ್ಣ ಕೊಟ್ಟಿವಿ. ಕೊಟ್ರ ಅಂದ್ರೆ ಏನಂದ್ರೆ ಸ್ವಲ್ಪ ಈಗ ಇದು ರಂಜಕ ಇದೆಯಲ್ಲ, ರಂಜಕದ ಅಂಶ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಸಂಪೂರ್ಣ ಕೊಟ್ರೆ ಏನಾಗುತ್ತೆ, ಎಲ್ಲ ಸಮನಾಗಿ ಕೊಟ್ಟಂಗಾಗತ್ತೆ. ಅದನ್ನ ಸ್ವಲ್ಪ ಲೆಕ್ಕಾಚಾರ ಹಾಕಿ ಕೊಡೋದು ಈ ತರಾತುರಿಯಲ್ಲಿ ಸ್ವಲ್ಪ ಕಷ್ಟನೇ. ಆದ್ರೆ ಮಣ್ಣಲ್ಲಿ ಇಲ್ಲಿ ರಂಜಕದ ಅಂಶ ಜಾಸ್ತಿನೇ ಇದೆಯಂತೆ. ಹಾಗಾಗಿ ಮುಂದಿನ ಸರಿ ಕೊಡುವಾಗ ನೀವು ಏನು ಆಗಸ್ಟಿಗೆ ಕೊಡ್ತೀರಾ ಮತ್ತೆ ಸೆಪ್ಟೆಂಬರಿಗೆ ಕೊಡ್ತೀರಾ? ಸೆಪ್ಟೆಂಬರ್. ಆವಾಗ ರಂಜಕ ಕೂಡ ಅವಶ್ಯಕತೆ ಇರಲ್ಲ, ಕಾಂಪ್ಲೆಕ್ಸ್ ಕೂಡ ಅವಶ್ಯಕತೆ ಇರಲ್ಲ. ನೀವೇನಿದ್ರು ಸಾರಜನಕ ಮತ್ತೆ ಪೊಟ್ಯಾಶು ಕೊಡ್ಬೋದು, ಸ್ವಲ್ಪ ಅದನ್ನ ಅವಾಗ ಗಮನಿಸಿ ನೋಡ್ಬೇಕಾಗತ್ತೆ. ರಂಜಕನ ಆ ಸಂದರ್ಭದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಈಗ, ಯಾಕೆಂದ್ರೆ ಈಗ 19-1-2 ಬ್ಯಾಗ್ ಹಾಕಿದ್ರೆ ನಿಮಗೆ 19 kg ಸಾರಜನಕ ಸೇರಿದಂಗಾಗಿರುತ್ತೆ ಒಂದು ಎಕರೆಗೆ ಅದು ಒಂದು. ಹಾಗಾಗಿ ರಂಜಕದ ಅಂಶ ಇದ್ದೇ ಇದೆ ಅಂತಲೇ ಹೇಳ್ತಾ ಇದ್ದಾರಲ್ಲ ತಜ್ಞರು. ಹಾಗಾಗಿ ಈಗ ಭತ್ತದ ಕೃಷಿ ಮತ್ತೆ ಕಾಫಿ ಕೃಷಿ ನಡೀತಾ ಇದೆ ಈಗ. ಮಡಿಕೇರಿನಲ್ಲಿ ಇವತ್ತು ಸ್ವಲ್ಪ ಬಿಡುವು ಕೊಟ್ಟಿದೆ, ಈಗ ಮತ್ತೆ ಪ್ರಾರಂಭ ಆದಂಗೆ ಅನ್ಸುತ್ತೆ ಸಂಜೆ ಆದ್ಮೇಲೆ. ಇವತ್ತು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾರ ಸುಬ್ರಹ್ಮಣ್ಯರು, ಒಂದು ಪ್ರಶ್ನೆ ಈಗ. ಸಾಧಾರಣವಾಗಿ ಎಷ್ಟು ಆಳದವರೆಗೆ ನೀರನ್ನು ನಿಲ್ಲಿಸ್ತೀರ ಭತ್ತದ ಬೆಳೆನಲ್ಲಿ? ಭತ್ತದ ಬೆಳೆಯಲ್ಲಿ 5 inch ಮೇಲೆ. 5 inch ಅಂತಂದ್ರೆ ಜಾಸ್ತಿ. ಆಮೇಲೆ ನಾಟಿ ಆದ್ಮೇಲೆ 4 inch. ಇಲ್ಲ ನೀವು ಸೆಂಟಿಮೀಟರ್ ಇಂಚಿನಲ್ಲಿ ಹೇಳ್ಬಿಟ್ರಿ. 2.5 centimeter ಸಾಕು ಪ್ರಾರಂಭದಲ್ಲಿ, ಆಮೇಲೆ 5 centimeter. 5 centimeter ಅಂದ್ರೆ 2 angles, ಮೊದಲಿಗೆ 1 angle ಆಮೇಲೆ 2 angles. ನೀರು ಜಾಸ್ತಿ ಜಾಸ್ತಿ ಇಟ್ಟಿರ್ತಾರ ಅಲ್ಲ, ಒಂದು 1 angle ಇಟ್ಟರು ಸಾಕು ಅಂತ ಹೇಳ್ತಾರೆ. ನಾಟಿಗೆ ಅದಕ್ಕೂ ಕೂಡ ಈಗ ಗೊಬ್ಬರ ನೀವು ಕೊಡ್ಲೇಬೇಕಾಗತ್ತೆ ಪ್ರಾರಂಭದಲ್ಲೆಲ್ಲ ಜಮೀನ್ ತಯಾರು ಮಾಡ್ಕೊಳ್ಳುವಾಗ. ಅದಕ್ಕೆ ಭತ್ತಕ್ಕೂ ಕೂಡ ಯಾವ್ದನ್ನ ವೀಡಿ ಸೈಡ್ ಅಂತಿರಲ್ಲ ಅದ ಕಳೆನಾಶಕ ಹರಳು ಬರುತ್ತೆ, ಬಿಟಾಕ್ಲೋರ್ ಅಂತ ಹರಳು ಬರುತ್ತೆ, ಅದನ್ನ ನೀವು ಬಳಸಬಹುದು. ನಾಟಿ ಆದ ಒಂದು 5-8 ದಿನದಲ್ಲಿ ಒಂದು ಎಕರೆಗೆ 12 ಕಿಲೋಗ್ರಾಂನಷ್ಟು ಬಿಟಾಕ್ಲೋರ್ ಹರಳು, ಅದನ್ನ ಮರಳು ಜೊತೆಯಲ್ಲಿ ಮಿಶ್ರ ಮಾಡ್ಕೋಬೇಕು. ಮರಳ ಮಿಶ್ರ ಮಾಡಿ ಎರಚಬೇಕು, ನೀರು ತೆಗಿಬೇಕು, ನೀರು ತೆಗೆದು ಎರಚಿ ಆಮೇಲೆ ಒಂದು 24 ಗಂಟೆ ಆದ್ಮೇಲೆ ನೀರು ಕೊಡಬೇಕು. ಫಸ್ಟ್ ತೆಗೆದಿರ್ಬೇಕು, ಆಮೇಲೆ ಅದು ಎರಚಿ ಒಂದು 24 ಗಂಟೆ ಅದು ಅಲ್ಲಿ ಮಣ್ಣಕ್ಕೆ ಸೇರಿದ್ಮೇಲೆ ಮತ್ತೆ ನೀವು ನೀರು ಬಿಡಬೇಕಾಗತ್ತೆ. ಬ್ಯೂಟಾಕ್ಲೋರ್ ಅಂತಾರೆ, ಬ್ಯೂಟಾಕ್ಲೋರ್ ಅಂತಾರೆ, ಅದನ್ನ ನೀವು ಬಳಸ್ಕೋಬಹುದು. ಎಕರೆಗೆ 12 ಕೆಜಿ ಸಾಕಾಗತ್ತೆ. ಅದು ಮರಳಲ್ಲಿ ನೀವು ಮಿಕ್ಸ್ ಮಾಡಿ ಹಾಕಬಹುದು. ಧನ್ಯವಾದಗಳು ಸುಬ್ರಹ್ಮಣ್ಯ ಅವರಿಗೆ ಕರೆ ಮಾಡಿದ್ದಕ್ಕೆ. ನಮಸ್ತೆ. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದರು. ಈಗ ವಿನೋದ್ ಅವರು ಈ ಪೇಟೆ ಧಾರಣೆಯನ್ನು ಸ್ವಲ್ಪ ಹೇಳ್ತೀರಾ ನಮ್ಮ ಬಂದವರಿಗೆ? ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಂದ 26,900 ರೂಪಾಯಿ, ಅರೇಬಿಕಾ ಚೆರಿ 14,000 ರೂಪಾಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಂದ 19,700 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,700 ರೂಪಾಯಿ. ಈಗ ಯಾರ್ಯಾರು ಇನ್ನೂ ಕಾಫಿ ಬೆಳೆಗೆ ಗೊಬ್ಬರ ಕೊಟ್ಟಿಲ್ಲ, ಈಗಲೂ ಕೊಡೋದಕ್ಕೆ ಅವಕಾಶ ಇದೆ ಮಳೆ ಬಿಡು ಕೊಟ್ಟಾಗ. ಇದು ಮುಂಗಾರು ಪ್ರಾರಂಭದಲ್ಲಿ ಕೊಡುವಂಥ, ಮುಂಗಾರು ಪೂರ್ವಕ್ಕಿಂತ ಮುಂಗಾರು ಪ್ರಾರಂಭದಲ್ಲಿ ಕೊಡುವಂಥ ಗೊಬ್ಬರ ಅಂತ ಹೇಳ್ಬೋದು. ಅದನ್ನು ಈಗ ಸಾಧಾರಣವಾಗಿ ನಾವು ರೋಬಸ್ಟಾನೇ ನಮ್ಮಲ್ಲಿ ಹೆಚ್ಚು ಇರೋದು ಅಂತ ಹೇಳ್ಬೋದು. ಹೌದು, ರೋಬಸ್ಟಾದಲ್ಲಿ ಪ್ರತಿ ಎಕರೆಗೆ ಒಂದು 500 ಕಿಲೋಗ್ರಾಮು ಶುದ್ಧ ಕಾಫಿ ಕೊಡ್ತಾ ಇರುವಂಥ ತೋಟಗಳಿಗೆ 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಂಥವ್ರು. 75 ಕಿಲೋಗ್ರಾಮ್ನಷ್ಟು ಯೂರಿಯಾ, 175 ಕಿಲೋಗ್ರಾಮ್ನಷ್ಟು ಶಿಲಾರಂಜಕ ರಾಕ್ ಫಾಸ್ಪೇಟು, 59 ಕಿಲೋಗ್ರಾಮ್ನಷ್ಟು ಈ ಮ್ಯೂರಿಟ ಪೊಟ್ಯಾಶು. ಇದನ್ನು ಮಿಶ್ರ ಮಾಡಿಕೊಂಡು ಒಂದೊಂದು ಗಿಡಕ್ಕೆ 400 ಗ್ರಾಮ್ನಷ್ಟು ಹಾಕಿದರೆ ಸಾಕಾಗತ್ತೆ. ಗಿಡದ ಸುತ್ತ ಎಲ್ಲಿ ನೀರು ಬೀಳ್ತಾ ಇರುತ್ತೆ ನೋಡಿ ಮಳೆ ಬಂದಾಗ, ಆ ಒಂದು ವೃತ್ತದಲ್ಲೇ ಸರ್ಕಲ್ನಲ್ಲೇ ಸ್ವಲ್ಪ ಮಣ್ಣು ಕೆದಕಿ ಅಲ್ಲಿ ಇಷ್ಟು ಒಂದೊಂದು ಗಿಡಕ್ಕೆ 400 ಗ್ರಾಮ್ ಹಾಕ್ಬಿಟ್ಟು ಮತ್ತೆ ಮಣ್ಣು ಸ್ವಲ್ಪ ಅದ್ರ ಮೇಲೆ ಮುಚ್ಚಬೇಕು, ತರಗೆಲೆಗಳು ಮುಚ್ಚಬೇಕು, ಮುಚ್ಚಿದರೆ ಸಾಕಾಗತ್ತೆ ಅಂತ ಹೇಳ್ಬೋದು. ವಿನೋದ್, ಇವತ್ತಿನ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈ ಒಂದು ಕಾರ್ಯಕ್ರಮವನ್ನು ಕೇಳಿದಂಥ ರೈತ ಬಾಂಧವರಿಗೆ, ಕರೆ ಮಾಡಿದಂಥ ಸುಬ್ರಹ್ಮಣ್ಯ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೇರಂಬಾಣೆ ಬೆಂಗೂರು ಕಾಲೋನಿ ನಿವಾಸಿ HM ಮೋಟಯ್ಯ ಇಂದು ನಿಧನರಾದರು. 68 ವರ್ಷ ಪ್ರಾಯದ HM ಮೋಟಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ, ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390744. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಯಕ್ಕೆ ಪರಿಣಾಮಕಾರಿಯಾಗಿ ಜಾಗೃತಿ ಮೂಡಿಸಕೂತ ಜಿಲ್ಲಾಧಿಕಾರಿ ವೆಂಕಟರಾಜು ನಿರ್ದೇಶನ ಕೊಟ್ಟಳು. ಮಡಿಕೇರಿ ಪೇಟೆನ ತಮ್ಮ ಕಚೇರಿ ಸಭಾಬಡಲಿ ಈಗಾಗಿ ಮಿಷನ್ ಮಾತ್ಸಲ್ಯ ಯೋಜನೆ ಅನುಷ್ಠಾನ ಸಂಬಂಧ ಜಿಲ್ಲಾ ಮಕ್ಕಳ ಕಲ್ಯಾಣ ಹಂಗೆ ರಕ್ಷಣಾ ಸಮಿತಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ್ದು, ಬಾಲ್ಯ ವಿವಾಹ ತಡೆಯಕ್ಕೆ ಜಿಲ್ಲೆನ ಹಾಡಿಗ ಲೈನ್ ಮನೆಗ ಸೇರಿದಂಗೆ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಅರಿವು ಮೂಡಿಸಕು ಕಾಯ್ದೆ ಕಾನೂನುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಕೂತ ಹೇಳಿದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ತಿಪ್ಪಣ್ಣ ಸಿರಸಗಿಯವು ಮಾತಾಡಿ, ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ಬಾಲ್ಯ ವಿವಾಹ ಸಂಬಂಧಿಸಿದಂಗೆ 3 ಪ್ರಕರಣ ದಾಖಲಾಗಿದ್ದು ಈಗಾಗಲೇ 2 ಪ್ರಕರಣಗಳನ್ನ ತಡೆದಳು, ಉಳಿದಂಗೆ 1 ಪ್ರಕರಣದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗುತ್ತ ಹೇಳಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಂಗೆ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಂಗೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕಟ್ಟಲ್ಲಿ ಹಿರಿಯ ನಾಗರಿಕರ ಮೇಲೆ ನಡೆಯುವ ದೌರ್ಜನ್ಯ ತಡೆ ದಿನಾಚರಣೆ ಮಡಿಕೇರಿನ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿ ಇಂದು ನಡೆದಿದೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು, ಹಿರಿಯ ನಾಗರಿಕರಿಗೆ ಆಗುವ ದೌರ್ಜನ್ಯಗಳನ್ನು ತಡೆಯಕ್ಕೆ ಸರ್ಕಾರ ಶ್ರಮಿಸುತ್ತಿದ್ದು ಇಲಾಖೆಗಳ ಪ್ರಯೋಜನ ಪಡ್ಕೊಳ್ಳೋ ಕೂತ ಹಿರಿಯೋಕೆ ಹೇಳಿದೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು, ಹಿರಿಯರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಕಾನೂನಿನ ನೆರವು ಕೊಡಿಕೆ ಪ್ರಾಧಿಕಾರದಲ್ಲಿ ಅವಕಾಶ ಇದ್ದದೆ ಅಂತ ಹೇಳಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಕೊಡಗು ಜಿಲ್ಲೆಯವರ ಕಡೆಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ತೇಳುವ ಘೋಷವಾಕ್ಯದಡಿ ಇದೇ ತಾರೀಕು 21ರ ಬೆಳಿಗ್ಗೆ 6:30 ಗಂಟೆಗೆ ಮಡಿಕೇರಿನ ಕೊಡಗು ಗೌಡ ಸಮಾಜದ ಸಭಾಬಡಲಿ ನಡೆದಿದೆ. 7:30 ಮುಟ್ಟ ಯೋಗಾಸನಗಳ ಪ್ರಾತ್ಯಕ್ಷಿಕೆ ಹಂಗೆ 7:30 8:00 ಮುಟ್ಟ ಸಭಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಉದ್ಘಾಟನೆ ಮಾಡಿದ್ರೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಆಯುಷ್ ಅಧಿಕಾರಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದ ಕಡೆಯಿಂದ 2025ನೇ ಸಾಲಿನ ರಾಷ್ಟೀಯ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿ ಕರೆದಳು. ಆದ್ದರಿಂದ ಕೊಡಗು ಜಿಲ್ಲೆಯಲ್ಲಿ ಧೈರ್ಯ ಮತ್ತು ಸಾಹಸದಿಂದ ಬೇರೆಯವರನ್ನ ರಕ್ಷಣೆ ಮಾಡಿದ ಹಂಗೆ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ಹೊಸ ಆವಿಷ್ಕಾರಗಳನ್ನ ಮಾಡಿ ಸಾಧನೆ ಮಾಡಿದ ಮಕ್ಕ ಈ ಪ್ರಶಸ್ತಿಗೆ ಅರ್ಜಿ ಹಾಕಕ್ ಅರ್ಹತೆ ಇರವು https://awards.gov.in ಮೂಲಕ ಸಲ್ಸಕ್. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿಯವು ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಮತ್ತು ಪಿಎಂ ಜನ್ಮನ್ ಯೋಜನೆಯಡಿ ಅವೇರ್ನೆಸ್ ಮತ್ತು ಬೆನಿಫಿಟ್ ಸ್ಯಾಚುರೇಷನ್ ಕ್ಯಾಂಪ್ಸ್ ತೇಳುವ ಅಭಿಯಾನನ ಇದೇ 30ಕ್ಕೆ ಮುಟ್ಟ ಆಯೋಜಿಸಿಕೆ ತೀರ್ಮಾನಿಸಿಳು. ಈ ಅಭಿಯಾನ ಬುಡಕಟ್ಟು ಸಮುದಾಯದಕ್ಕೆ DAJGUA ಯೋಜನೆ ಮತ್ತು ಪಿಎಂ ಜನ್ಮನ್ ಯೋಜನೆ ಕುರಿತಂಗೆ ಸಮುದಾಯದಕ್ಕೆ ಅರಿವು ಮೂಡಿಸಿಕೆ ಹಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳಿಕೆ ಬೇಕಾಗುವ ದಾಖಲಾತಿಗಳನ್ನ ಒದಗಿಸಿಕೆ ಸಂಬಂಧಿಸಿದ ಇಲಾಖೆಗಳೊಟ್ಟಿಗೆ ಸಮನ್ವಯ ಸಾಧಿಸಿ ಗ್ರಾಮ ಮಟ್ಟದಲ್ಲಿ ಶಿಬಿರ ಆಯೋಜಿಸಕ್ಕೂ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳಿಕೆ ಅವಶ್ಯ ಇರುವ ಎಲ್ಲ ದಾಖಲಾತಿ ಮಾಡಿಕೊಡಕೂತ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸಿದರು. 2025-26 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ SSP.postmatric.karnataka.gov.in ಅರ್ಜಿ ಹಾಕಕ್ಕೆ ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕು ವ್ಯಾಪ್ತಿನ ಕಾಲೇಜುಗಳಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗ ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಬ್ಯಾಂಕ್ ಪಾಸ್ ಪುಸ್ತಕ, ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಕ್ಕೆ ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ, ಮಾಲೀಕರು ಬಿಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390744. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಮಸ್ತೆ ಕೊಡಗು. ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಕೈಗೋನ್ ಮತ್ತು ವರ್ಟಸ್ ಕಾರ್ ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 100,000 ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360959584 ಪೊನ್ನಪೇಟೆ ರಸ್ತೆ ಕಾಫಿ ಬೋರ್ಡ್ ಹತ್ತಿರ 60 ಗೋಣಿಗೊಪ್ಪಲು. Admissions are open for the year 2025 and 26. Coorg Institute of PU College, Ponnambette, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಗವತಿ ಸ್ಪೈಸಸ್ ನಾಪೋಕ್ಲು. ನಮ್ಮಲ್ಲಿ ನಂದಿನಿಯ ಹಾಲು, ಮೊಸರು ಹಾಗೂ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಅಲ್ಲದೆ ಸಮಾರಂಭಗಳಿಗೆ ಫ್ರೀಜರ್ನೊಂದಿಗೆ ಸ್ಥಳಕ್ಕೆ ಡೆಲಿವರಿ ಕೊಡಲಾಗುವುದು. ಜೊತೆಗೆ ಮಿಲ್ಕಿ ಮಿಸ್ಟ್, ಐನ್ಮನೆ ಪ್ರಾಡಕ್ಟ್ಸ್, ಕೊಡಗಿನ ಸಾಂಪ್ರದಾಯಿಕ ಗಮನಸನ್ನ, ಜೀರಿಗೆ ಸನ್ನ, ಅಕ್ಕಿ, ಅಲ್ಲದೆ ನಾಡು ಅಕ್ಕಿಯನ್ನು ತೊಳೆದು ಒಣಗಿಸಿ ಜರಡಿಯಾಡಿದ ಅಕ್ಕಿ ಪುಡಿ, ಕಡಂಬುಟ್ಟು, ಪಾಪುಟ್ಟು ತರಿ, ಇಡ್ಲಿ, ದೋಸೆ, ಬ್ಯಾಟರ್, ಕೊಡಗಿನ ಶುದ್ಧ ಜೇನುತುಪ್ಪವೂ ದೊರೆಯುತ್ತದೆ. ಬನ್ನಿ ಖರೀದಿಸಿ. ಭಗವತಿ ಸ್ಪೈಸಸ್, ಎಫ್ಎಂಸಿ ರೋಡ್, ನಿಯರ್ ಡಿಸಿಸಿ ಬ್ಯಾಂಕ್ ಎಟಿಎಂ, ನಾಪೋಕ್ಲು. ಕಾಲ್ 8660125630. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ. ಇಲ್ಲಿ 6 ಸಹಕಾರ ಡಿಪ್ಲೊಮೋ ತರಬೇತಿಗೆ ಪ್ರವೇಶಾತಿ ಆರಂಭವಾಗಿದೆ. ಈ ತರಬೇತಿ ಸಹಕಾರ ಸಂಘ, ಬ್ಯಾಂಕ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗಿದ್ದು, ತರಬೇತಿ ಅವಧಿಯಲ್ಲಿ ಶಿಷ್ಯವೇತನ ಅಂದರೆ ಸ್ಟೈಫಂಡ್ ನೀಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ June 30. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜಿಡಿಸಿ ಕಾಲೇಜ್, ಮುತ್ತಪ್ಪ ದೇವಸ್ಥಾನದ ಹತ್ತಿರ, ಅಬ್ಬಿ ಫಾಲ್ಸ್ ರಸ್ತೆ, ಮಡಿಕೇರಿ. ಮೊಬೈಲ್ ನಂಬರ್ 9845318364. ಎಂಐ ಸ್ಟೋರ್ನಲ್ಲಿ ರೆಡ್ಮಿ 14 ಸೀರೀಸ್ ಮೊಬೈಲ್ ಹಾಗೂ QLED ಸ್ಮಾರ್ಟ್ ಟಿವಿ ದೊರೆಯುತ್ತದೆ. ಎಲ್ಲ ಎಂಐ ಟಿವಿ, ಮೊಬೈಲ್, ಟ್ಯಾಬ್ ಹಾಗೂ ಎಲ್ಲ ಎಂಐ ಉತ್ಪನ್ನಗಳು ಆನ್ಲೈನ್ ದರದ ಮೇಲೆ ಡಿಸ್ಕೌಂಟ್ ಅಥವಾ ಉಚಿತ ಉಡುಗೊರೆ ದೊರೆಯುತ್ತದೆ. 0% ಇಎಂಐ ಸಾಲ ಸೌಲಭ್ಯ ಮತ್ತು ಮೊಬೈಲ್ ಎಕ್ಸ್ಚೇಂಜ್ ದೊರೆಯುತ್ತದೆ. ಇಂದೇ ಭೇಟಿ ನೀಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್ ಗೋಣಿಕೊಪ್ಪಲು ಮತ್ತು ಪೋಸ್ಟ್ ಆಫೀಸ್ ಹತ್ತಿರ ಸೋಮವಾರಪೇಟೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಮೂಲತಃ ಕುಯ್ಯಂಗೇರಿ ಗ್ರಾಮದ ಮೈಸೂರಿನಲ್ಲಿ ವಾಸವಿದ್ದ ದಿವಂಗತ ಕಡ್ಲೆರ ಮಾದಪ್ಪ ಅವರ ದ್ವಿತೀಯ ಪುತ್ರ ಕಡ್ಲೆರ ರಮೇಶ್ ಅವರು ಇಂದು ನಿಧನರಾದರು. 62 ಪ್ರಾಯದ ಕಡ್ಲೆರ ರಮೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಮೈಸೂರಿನಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡೋಳ ಕುಂಜೀರ ಗಿರೀಶ್ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ಆಯುಷ್ ಇಲಾಖೆ ಎಂಗಡಕೂಟ ದನೆಯಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ವಿಷಯತ್ ಅಂತಾರಾಷ್ಟ್ರೀಯ 11 ಯೋಗ ನಾಳರ ಆಚರಣೆ June 21 ಪೊಲಕ 6:30 ಮಡಿಕೇರಿ ಕೃದಿಯ ಗೌಡ ಸಮಾಜದ ನಡಪ. ಇಕ್ಕಾಯ್ತ ಅಮ್ಮತ್ತಿಲ್ಲ ನಡೆದ ಕೊಡವಬಲ್ಲಿ ನಮ್ಮ ಕಾಲಕ್ರಮ ನಡ್ಕೊಂಡು ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪಡೆದ ಕಾಟಿಮಠ ಜಿಮ್ಮಿ ಅಣ್ಣಯ್ಯ ಅಭಿಪ್ರಾಯಪಟ್ಟದ್ದು. ಕೊಡವ ಆಚಾರ ವಿಚಾರ, ಪದ್ಧತಿ ಪರಂಪರೆ, ಉಡುಪು ತೊಡುಪು, ಆಯ್ಮೆ ಕೊಯ್ಮೆ, ಊಟ ತಿನ್ನೀರ ಅರಿವು ಕೊಡಪಕ್ಕೆ ನಮ್ಮೆ ಸಹಕಾರಿ. ಈ ನಿಟ್ಟಲು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಕೊರವುಕರ ಅಜಿನಿಕಣ ಮಹೇಶ್ ನಾಚಯ ತಂಡತರ ಪ್ರಯತ್ನ ಇನ್ನು ಮಿನ್ಯಕ್ಕೆ ಪೋಣುಂದು ಅವು ಅಣಚಿ. 21 ಕೊಡವ ಭಾಷಿಕಂಗ ಒಂದೈತು ಕೂಡಿತು, ಒಕ್ಕಟ್ಟು ಕಾಟ್ನದ್ದು ಮೆಚ್ಚುವ ವಿಚಾರ. ಎಲ್ಲ ಕ್ಷೇತ್ರದ್ದು ಎಲೆಮರೆ ಕಾಯಿರನಕ್ಕೆ ಉಳ್ಳ ಸಾಧಕಗಳ ಗುರುತು ಚಿಟ್ಟಿತ್ತು. ತೊಮ್ಮನ ಮಾಡೋ ಕಾರ್ಬಾರು ಇನ್ನೆಚ್ಚಕ್ಕೂ ಆಂಡು, ಜನಸಂಖ್ಯೆ ಕಮ್ಮಿ ಆಯ್ಡುಳ ಕಾಲಘಟ್ಟತ್ತು ಇಂಥ ಒತ್ತೊರ್ಮೆಯ ಕಾರ್ಬಾರು ಏರ ನಡ್ತೊಂಡು ಜನಸಂಖ್ಯೆ ಏರ ಮಾಡೋಕ್ಕೂ ಅರಿವು ಜಾಗೃತಿ ಅವಶ್ಯ ಅಂದು ಅವು ಸಲಹೆ ಕೊಡ್ತತ್ತು. ಮಾರ್ಕೆಟ್ಲು ಭಾರಿ ಬೇಡಿಕೆ ಉಳ್ಳ ಬಟರ್ಫ್ರೂಟ್ ಪಣ್ಣರ ವೈವಿಧ್ಯತರ ಮೇಳ ಕ್ಷೇತ್ರೋತ್ಸವ ಪಿಂಜ ಪಾಲುದಾರಂಗಡ ಸಭೆ June 21 ಚಟ್ಟಳ್ಳಿಲುಳ ಭಾರತೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ನಡಪ. ಬಲ್ಯ ಮೌಲ್ಯತರ ವಿದೇಶಿ ತೋಟಗಾರಿಕಾ ಬೊಳೆರ ಅಭಿವೃದ್ಧಿ ಸಂಘತರ ಆಧನೆಯಲ್ಲಿ ಪೊಲಕ 10 ಗಂಟೆಗೆ ಸಭೆ ನಡಪ ಅಂದು ಕೇಂದ್ರತರ ಪಿರಿಯ ವಿಜ್ಞಾನಿ ಪಿಂಜ ಮುಖ್ಯಸ್ಥ ಡಾಕ್ಟರ್ ರಾಜೇಂದ್ರನ್ ಪ್ರಕಟಣೆಯಲ್ಲಿ ಅರಿಚಿಟಿತ್ತು. ಈ ಕಾರ್ಬಾರ್ಲು ವಿಶೇಷವಾಯಿತು. ಬಟರ್ಫ್ರೂಟ್ ವೈವಿಧ್ಯತೆ ಪಿಂಜ ಪಾಕವಿಧಾನತರ ಪ್ರದರ್ಶನ ನಡಪ. ಪ್ರದರ್ಶನತ್ತು ಗದ್ದಂಗಕ್ಕೆ ಆದ್ಯ 3000 ದಂಡಾಯರ ಪಿಂಜ 3000 ರೂಪಾಯಿ ಇನಾಮ ಕೊಡಪ. ಅಲ್ಲದೆ ಬಟರ್ಫ್ರೂಟ್ ಕೊಜ್ಜ ಪಿಂಜ ಆಂಡ ನಿರ್ವಹಣೆ ಪಿಂಜ ಮೌಲ್ಯವರ್ಧನೆ ವಿಷಯತರ ಮಾರಿಪತ್ತು ಬೆಂಗಳೂರು ಐಸಿಎಆರ್ ಪಿರಿಯ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಅವು ವಿಷಯ ಮಂಡನೆ ಮಾಡುವ. ಬಟರ್ಫ್ರೂಟ್ ಕೃಷಿರ ಸಮಸ್ಯೆ ಪಿಂಜ ಪರಿಹಾರ ಈ ವಿಷಯತರ ಬಗ್ಗೆ ಚಟ್ಟಳ್ಳಿ ಐಸಿಎಆರ್ ಪಿಂಜ